ಕಳಸ ಏನು ಚಂದ ಕಾಣುತ್ತೈತೆ, ಏನು ಚಂದ ಕಾಣುತ್ತೈತೆ, ನೋಡಲಿಕ್ಕೆ ಹೋಗನು ಬಾರೆ ಏನು ಸಾಗುತ್ತೈತೋ. ಗಟ್ಟರೆಲ್ಲರೂ ಕೂಡಿಕೊಂಡು, ಗಟ್ಟರೆಲ್ಲರೂ ಕೂಡಿಕೊಂಡು ಅಕರ್ದಿಂದ ನೋಡನು ಬಾರೆ, ಅಕರ್ದಿಂದ ನೋಡನು ಬಾರೆ. ಸಣ್ಣ ಕಿತ್ತವ ಕಾಡ ಪೂರ ಅಲ್ಲಿ ಬಿತ್ತವ ಮುರುಕಂದು ಸೇರ, ಅಲ್ಲಿ ಬಿತ್ತವ ಮುರುಕಂದು ಸೇರ ಸೇರು ಸಾಕು. ಜೀವ ಎಂಬುದು ಒಳಗಿನ ದೇವ್ರ ಅಂಗಳ ಕಜ್ಜದ ಗಡ್ಡಿಯ ತೇರ ಜೀವೋತ್ಸವ ಕಾರಬಾರ, ಜೀವೋತ್ಸವ ಕಾರಬಾರ ಅಲ್ಲಿ ರಾಮಲಿಂಗೇಶ್ವರ, ಅಲ್ಲಿ ರಾಮಲಿಂಗೇಶ್ವರ ತೇರಸ. ಜೀವ ಎಂಬುದು ಒಳಗಿನ ದೇವ್ರ ಅಂಗಳ ಕಚ್ಚದು ಗಡ್ಡಿಯ ತೇರ ದೇವ್ರ ಅಂಗಳ ಕಚ್ಚದ ಗಡ್ಡಿಯ ತೇರ ಜೀವೋತ್ಸವ ಕಾರಬಾರ. ಮಡದಿ ಮದಲ್ಮ ದೇವನ ಮಡದಿ ಪರವಸ್ತು ನೀನೇ ನಡೆದಿ, ಪರವಸ್ತು ನೀನೇ ನಡೆದಿ ನಿಂತರೆಯ ಚಿಲ್ಲ ಇಲ್ಲ ಕಡಲಕ್ಕೆ ನಾಮಿಲ್ಲ ಎಂತವನ ಮಾಡಿಕೊಂಡೆ ಒಪ್ಪನ ಮುದಿ ಮುಂದೆ ಶವಶುಕ ಏನು ಕಂಡೆ ಎನ್ನೋಳು ಸೇರಿ ಎಳಗಾದೆ ವೈರಿ ಪಂಚರು ಆರು ಮೂಲ ಸವಸ್ತ್ವ ಪಿಂಡದ ಮೂಲ ಸವಸ್ಯದ ಗುರುವಿನ ಕೀಲ, ಪಂಚತತ್ವ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಕೀಲ ತಿಳಿದವಗೆ ಮರಣಿಲ್ಲ ಸಾವುಟ್ಟಿ ತರಡಿಲ್ಲ ಇದ ಯಾರಂತೆ ತಿಳಿಯೋ ಮೂರ್ಖ ಕಿಳಿಮಾನ ದೋಳು ತರಕ ಗುರುಪಾದ ಇಡಿಯೋ ರೀತಿಯೇ ನಡೆಯೋ ಪೂರ್ವ ಎಪ್ಪತ್ತೆರಡು ಸಾವಿರ ಆಲಂಗ ಅಂಗ ತಿಳಿಹಿಂಗ ಆರು ಮೂಲ ಸವಸ್ಯರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವಸ್ಯರು ಬಿಂದು ಜ್ವಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಬಿಗದಂಗೆ ಬಂದು ಬಸ್ತ ಅದಕ್ಕೆ ಒಲ್ಲೆ ತೋಚೀಲಿ ಒಂದರ ಒಂದಿನ ಕಾಲಿ ಕಣವಾದೋ ಮೂಡ ಮನುಷ್ಯನು ಕೂಡ ಪೂರ್ವ ಆರು ಮೂಲ ಸವಸ್ಯರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವಸ್ಯರು ಬಿಂದು ಜ್ವಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಯುಗದಂಗೆ ಬಂದು ಬಾಸ್ತ ಅದಕ್ಕೆ ಒಲ್ಲೆ ತೋಚೀಲಿ ಒಂದಾರ ಒಂದಿನ ಖಾಲಿ ಕಳವಾದು ಕರದಲ್ಲಿಯ ಕಳವಾದೋ ಮೂಡ ಮನುಷ್ಯನು ಕೂಡ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಎಣ್ಣ ಇಂದ್ರಿಗಳು ದೇಹಯಾಕೆ ಇದಕ್ಕೆ ಮಾಡಿಕೋಲಕ್ಕೆ ಒಂಬತ್ತು ಬಾಗಿಲ ದೋಳು ತುಂಬಿದ ಕೊಳಗ ಏಳು ಕಿಂಬಾದ ಬದೆ ನಾಲ್ಕು ಒಳಗಾವೆ ಮೂರು ಲೋಕ ಸುರಚಂದ್ರ ಎಡಬಲೆ ಮನುಷ್ಯನು ಜನ್ಮ ಕಿಲ್ ಹೆಚ್ಚ ಓದಿಲ್ಲಂತ ಹೇಳ್ತಾರೋ ವೇದ ಸುಳ್ಳಲ್ಲೋ ಸ್ವನ ಎಡು ಮುಕ್ತಿ ಕೂನ ಪೂರ್ವ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲದೆ ಉರಿತೈತ್ರೆ ಎಣ್ಣಿ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲ ಒಳಗೆ ಹೊರಗೆ ಒಂದಾಗಿ ಇದ್ದನು ಶಿವ ಒಳಗೆವರೆಗೆ ಒಂದಾಗಿ ಇದ್ದನು ಶಿವಯೋಗಿ ಅವಗಿಲ್ಲೋ ಎದರಾಸಿ ಮುಕ್ತಿಗೆ ಮನ ಸೋಸಿಯ ಭಕ್ತಲೋ ಕದಲಿ ಮಾಯಿ ಹುಟ್ಟಲು ಕೇಳಿರಿ ಜನರೆಲ್ಲ ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ಮರ್ತ್ಯ ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗ ವರ ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ನಿರಂಕಾರಿಯಮ ಸೇರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಅಂಬಾ ನಿರಂಕಾರಿಯಮ ಸೇರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ಅಂಬಾ ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ದೇವಿ ಮೂರ್ತಿಗಳ ರಾಜುಡು ತುರುಮಡಿ ತುರುಬನ ಕಟ್ಟಿದಳು ದೇವಿ ತುರುಬನ ಕಟ್ಟಿದಳು ಆದಿನಾರಾಯಣಂಬ ಪೈತಲೆ ತೆಗೆದು ವಾಗಳ ತಯ್ಯಾರ ಆದಿನಾರಾಯಣಂಬ ಪೈತಲೆ ತೆಗೆದು ವಾಗಳ ತಯ್ಯಾರ ಸೂರ್ಯಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ ಕಿವಿಯೊಳಗಿಟ್ಟವಳು ಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ ಕಿವಿಯೊಳಗಿಟ್ಟವಳು ಕೃಷ್ಣ ಅತ್ತ ಅವತಾರನ ತುಮಡೆ ಮುಗಿನೊಳಗಿಟ್ಟವಳು ಕೃಷ್ಣ ಅತ್ತ ಅವತಾರನ ತುಮಡೆ ಮುಗಿನೊಳಗಿಟ್ಟವಳು ಛತ್ರಗಳೇ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ ಕೊರಳಗ ಧರಿಸಿದಳು ನಕ್ಷತ್ರಗಳೇ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ ಕೊರಳಗ ಧರಿಸಿದಳು ನಕ್ಷತ್ರಗಳೇ ಯಾರವ ಮಾಡಿ ಕೊರಳಗ